ರಾಜ್ಯದಲ್ಲಿ ಈವರೆಗೆ 1052 ಪ್ರಧಾನಮಂತ್ರಿ ಜನೌಷಧಿ ಮಳಿಗೆ ಸ್ಥಾಪನೆ, ಸಚಿವ ಡಾ ಕೆ ಸುಧಾಕರ್. ಇಂದು ವಿಶ್ವ ನಿಮೋನಿಯಾ ದಿನಾಚರಣೆ, ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ಗುಣೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತು ಸುಲಂಗಿ ಅವರಿಂದ ಇದೇ ಭಾನುವಾರ ನವೆಂಬರ್ 13ನೇ ತಾರೀಕು ಆಗಮಿಸುತ್ತಾ ಇದ್ದು ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಪಡೆಯಿರಿ. ವಿಸಿಟ್ ಡಾಕ್ಟರ್ ಬಸವರಾಜ್. ಸಂಭ್ರಮದ ಆಚರಣೆ. ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಂದ ಸಹಕಾರ ಸಪ್ತಾಹದ ಉದ್ಘಾಟನೆ. ಮಂತ್ರಿ ಸಹಕಾರ ಸಪ್ತಾಹ ಆಚರಣೆಗೆ ಬನ್ನಿ, ಆದರದ ಸ್ವಾಗತ. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇಡಂ ಶಾಸಕರು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ ಧೂಮ್ರಪಾನ್ ಕರ್ನೆ ಸೇ ಆಪ್ಕೊ. ಸೇಡಂ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನವೆಂಬರ್ 14ರಂದು ಸೋಮವಾರ ಬೆಳಿಗ್ಗೆ 11:30 ಬಿಡುಗಡೆ. ಗೋಪೂಜೆ, ಕೃಷಿ ಸಾಲ ವಿತರಣೆ, ವಸ್ತು ಪ್ರದರ್ಶನ ಉದ್ಘಾಟನೆ. ಸಹಕಾರ ಸಪ್ತಾಹ ಆಚರಣೆಗೆ ಬನ್ನಿ, ಆದರದ. ಕೃಷಿರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ಮಳೆಯಾಗುವ ಸಾಧ್ಯತೆಗಳು 20%. ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆ ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಬಹುತೇಕ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಸೇಡಂ ಪಟ್ಟಣದ ತಾಲೂಕಿನ ಸಹಕಾರ ಸಪ್ತಾಹದ ಉದ್ಘಾಟನೆ. ಮಂತ್ರಿಗಳು, ಗಣ್ಯರು, ಸಹಕಾರಿ ರಂಗದ ಧುರೀಣರು ಪಾಲ್ಗೊಳ್ಳುವರು. ಸಹಕಾರಿ ಜಿಲ್ಲಾ ಡಿಸಿಸಿ ಬ್ಯಾಂಕ್, ಬನ್ನಿ, ಆದರದ ಸ್ವಾಗತ. ಸೇಡಂ ಪಟ್ಟಣದ ತಾಲೂಕು ಕ್ರೀಡಾಂಗಣ ಸಪ್ತಾಹದ ಉದ್ಘಾಟನೆ. ಮಂತ್ರಿಗಳು, ಗಣ್ಯರು, ಸಹಕಾರಿ ರಂಗದ ಧುರೀಣರು ಪಾಲ್ಗೊಳ್ಳುವರು. ಸಹಕಾರ ಸಪ್ತಾಹ. ಮನೆಯಲ್ಲಿ ಬಳಸುವ ರಾಸಾಯನಿಕಗಳಿಂದ ಜಾನುವಾರುಗಳ ಮೇಲೆ ಆಗುವ ದುಷ್ಪರಿಣಾಮಗಳು. ವಾಣಿ. ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಡೆಸ್ತಾ ಇದ್ದೀವಿ. ನಮ್ಮ ಮನೆಯೊಳಗ ಸಾಕಷ್ಟು ರಾಸಾಯನಿಕಗಳು ಮನೆಯೊಳಗಿರುವಂತಹ ಜಾನುವಾರುಗಳಿಗೆ, ಆಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಯಾವ ರೀತಿಯಾದಂತಹ ಒಂದು ತೊಂದರೆ ಆಗಬಹುದು. ಅಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುನಿಲ್ ಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸುನಿಲ್ ಚಂದ್ರ. ಪಶುಪಾಲನೆ ನಮ್ಮ ದೇಶದ ಕ್ರಿಯೆ, ಅದನ್ನು ಮಾಡಲೇಬೇಕು. ಈ ರೋಗಗಳು ಅನೇಕ ಜೀವಾಣುಗಳಿಂದ ಬರ್ತಾವ, ಗಾಯಗಳಿಂದ ಬರ್ತಾವ, ಹಲವಾರು ಕಾರಣಗಳು ಕೂಡ ಇರಬಹುದು. ಅದರ ಜೊತೆಗೆ ಪ್ರತಿ ಮನೆಯೊಳಗೆ ಈಗಾಗಲೇ ನಾನು ಹೇಳದಂಗೆ ದೈನಂದಿನ ಜೀವನದೊಳಗೆ ಬಳಸುವ, ಮುಖ್ಯವಾಗಿ ಮಕ್ಕಳಿಗೆ ಅಥವಾ ಸಾಕು ಪ್ರಾಣಿಗಳಿಗೆ ಹಲವು ಸಂದರ್ಭಗಳಲ್ಲಿ ವಿಷಕಾರಿಯಾಗುವ ಸಾಧ್ಯತೆ ಇರ್ತದೆ. ಇದು ಗಂಟುಗಳು ಈ ರೀತಿ ಇರಬಹುದು, ಅಥವಾ ಮುಖ್ಯವಾಗಿ ಕೀಟನಾಶಕಗಳು ಹಲವು ಜಾನುವಾರುಗಳಲ್ಲಿ ಕೀಟ ನಿಯಂತ್ರಣಕ್ಕೆ ಅಥವಾ ಕೃಷಿ ಯೋಗಿಸುವ ಪಾತ್ರೆ ಉಪಕರಣಗಳ ಸಂಪರ್ಕಕ್ಕೆ ಬಂದು ಅವುಗಳ ದೇಹಕ್ಕೆ ಹೋಗಬಹುದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಚರ್ಮದ ಮುಖಾಂತರ, ಚರ್ಮದಲ್ಲಿ ಹೀಗೆ ಹಲವು ವಿಧದ ಮುಖಾಂತರ ದೇಹದೊಳಕ್ಕೆ ಸೇರಿ ವಿಷವಾಗುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ನಾವು ತಪ್ಪಿ ಕೂಡ ಉಪಯೋಗ ಮಾಡಿರ್ತೀವಿ, ಹಾಗಾಗಿ ಅಪಾಯ ಆಗುವ ಸಾಧ್ಯತೆ ಇರ್ತದೆ. ಏರ್ಪೇರ ಹೆಚ್ಚಿನ ಪ್ರಮಾಣ, ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದೇಹದ ಒಳಕ್ಕೆ ಹೊಕ್ಕಾದ್ದರಿಂದ ಅದಕ್ಕೆ ಲಭ್ಯವಿರುವ ಚಿಕಿತ್ಸೆ ಸಮಯ ಇದು ಬಹಳ ಮಹತ್ವದ್ದಾಗಿರ್ತದೆ. ಯಾವುದೇ ಸಂದರ್ಭದಲ್ಲಿ ಅದರಿಗೆ ಲಭ್ಯವಿದ್ದಲ್ಲಿ ಅಥವಾ ಸೂಕ್ತ ನಿರ್ದೇಶನ ಇದ್ರೆ ಅದಕ್ಕೆ ನಿಗದಿಪಡಿಸಿದ ಪ್ರಥಮ ಚಿಕಿತ್ಸೆಯನ್ನು ಯಾವುದೇ ರೀತಿಯಲ್ಲಿ ಮಾಡಬಾರದು. ಮತ್ತೆ ಇನ್ನೊಂದು ಮುಖ್ಯವಾದೇನೆಂದ್ರೆ ಯಾವುದೇ ರೀತಿಯ ತಾವೇ ಚಿಕಿತ್ಸೆ ನೀಡಲಿಕ್ಕೂ ಹೋಗಬಾರದು. ವಾರ ಪಶು ಚಿಕಿತ್ಸೆ ಇದರ ಕಡೆ ಹೋಗುದು ಚಲೋ. ಸಾಮಾನ್ಯವಾಗಿ ನೋಡ್ರಿ, ನಾವು ಮನೆಯೊಳಗೆ ಸಾಬೂನುಗಳನ್ನು ಉಪಯೋಗ ಮಾಡ್ತೀವಿ, ಶಾಂಪು. ಇದು ತೀವ್ರ ಪ್ರಮಾಣದಲ್ಲಿ ವಿಷ ಅಂತ ಹೇಳಿಕ್ಕಾಗುದಿಲ್ಲ, ಆದ್ರೆ ಹೆಚ್ಚಿನ ಪ್ರಮಾಣದ ಹಾನಿ ಉಂಟು ಮಾಡಬಹುದು. ಹೇಗಂದ್ರೆ ಮುಖ್ಯವಾಗಿ ಅದೆಲ್ಲಿಯಾದರೂ ದೇಹದೊಳಗೆ ಬಳಲಿಕೆಯಿಂದ ನರಳಬಹುದು. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಚರ್ಮ ಅಥವಾ ಕಣ್ಣಿನ ಸಂಪರ್ಕಲೇ ಆದ್ರೆ ಅದನ್ನು ಸಾಮಾನ್ಯವಾಗಿ ಕಂಡು ಬರುವ ಚಿಹ್ನೆ ಏನಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಜೊಲ್ಲು ಸುರಿಸಬಹುದು, ತೀವ್ರ ಪ್ರಮಾಣದಲ್ಲಿ ಜೊಲ್ಲು ಸುರಿಸಬಹುದು, ಅಥವಾ ತೀವ್ರ ಪ್ರಮಾಣದ ಸಂದರ್ಭದಲ್ಲಿ ವಾಂತಿ ಅಥವಾ ಬೇದಿ ಅಥವಾ ಎರಡು ಕೂಡ ವಾಂತಿ ಅಥವಾ ಬೇದಿ ಇದು ಎರಡು ಕೂಡ ಇರಬಹುದು. ಅತ್ಯಂತ ತೀವ್ರ ಡಿಸ್ಇನ್ಫೆಕ್ಟೆಂಟ್ ಅಂತ ಏನಂತೀವಿ ನಾವು ಉಪಯೋಗಿಸ್ತೇವೆ, ಮುಖ್ಯವಾಗಿ ಶೌಚಾಲಯ ಸ್ವಚ್ಛಗೊಳಿಸಲಿಕ್ಕೆ ಅಥವಾ ಮನೆಯೊಳಗೆ ನೆಲ ಸ್ವಚ್ಛಗೊಳಿಸಲಿಕ್ಕೆ ಆಮ್ಲ. ಈ ರೀತಿಯ ಫಿನಾಲ್ ಅಥವಾ ಆಮ್ಲಿ ಅಂಶ ಇರುವ ದ್ರಾವಣಗಳಾದ್ರೆ ಒಂದು ವೇಳೆ ದೇಹದೊಳಕ್ಕೆ ಹೊಕ್ಕಿದ್ರೆ ಅಥವಾ ಆಕಸ್ಮಿಕವಾಗಿ ವಾಂತಿ ಬೇದಿ ರಕ್ತಸ್ರಾವ ಮತ್ತೆ ಅಲ್ಲದೆ ಉಸಿರಾಟಕ್ಕೆ ತೀವ್ರ ಪ್ರಮಾಣದಲ್ಲಿ ತೊಂದರೆ ಕೂಡ ಆಗಬಹುದು. ಸಾಕು ಪ್ರಾಣಿಗಳಲ್ಲಿ ವಿಷ ಆಗುವ ಸಾಧ್ಯತೆ ಇರ್ತದೆ. ಈ ಫಿನಾಲ್ ಅಂಶ ಇರುವ ಅಥವಾ ಶೌಚಾಲಯ ಕ್ಲೀನ್ ಮಾಡಲು ಉಪಯೋಗಿಸಿದ್ರೆ ಹೆಚ್ಚಿನ ವರ್ಕ್ ಆದ್ರೆ ಕೂಡ ಅದು ಜೀವಕ್ಕೆ ಅಪಾಯೋಗ ಸಾಧ್ಯ ಇರ್ತದೆ. ಇದು ಬೇರೆ ಎಲ್ಲ ಪ್ರಾಣಿಗಳು ವಿಷ ಆಗ್ತದೆ, ಆದ್ರೆ ಅದರಲ್ಲಿ ಬೆಕ್ಕು ಸ್ವಲ್ಪ ಸೆಲ್ಗಳಿರ್ತವೆ, ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ರೇಡಿಯೋ ಸೆಲ್ಗಳಿರ್ತವೆ, ಆಮೇಲೆ ನಾವು ಉಪಯೋಗ ಮಾಡುವಂತಹ ಒಂದು ಕ್ಯಾಲ್ಕುಲೇಟರ್ಗಳು ಯಾವ ರೀತಿ ವಿಷ ಆಗ್ತಾವಂತೀರಿ? ಈ ವಿವಿಧ ರೀತಿಯ ಸೆಲ್ಗಳು ನಾವು ನೋಡ್ತೇವೆ, ಈಗ ಕ್ಯಾಲ್ಕುಲೇಟರ್ ಉಪಯೋಗಿಸೋದಿರಬಹುದು ಅಥವಾ ಲೆಡ್ ಅಂಶ ಇರಬಹುದು, ಹಲವು ವಿಧದ ರಾಸಾಯನಿಕಗಳು ಇರ್ತದೆ. ಒಂದು ವೇಳೆ ಪ್ರಾಣಿ ಈ ಬ್ಯಾಟರಿ ಅಂತ ವಸ್ತುವನ್ನು ನುಂಗಿಯೋಗ ಏನಾಗ್ತದೆ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಆಹಾರ ಜೀರ್ಣವಾಗೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಸ್ರಾವ ಇಂತಹ ಪರಿಸ್ಥಿತಿ ಕೂಡ ಆಗುವ ಚಾನ್ಸ್ ಇರ್ತದೆ. ಹೌದಲ್ರಿ, ಸಾಮಾನ್ಯವಾಗಿ ನಾವು ಮ್ಯಾಟ್ಗಳನ್ನು ಉಪಯೋಗ ಮಾಡ್ತಾ ಇರ್ತೀವಿ ಅಥವಾ ಕೆಲವೊಂದಿಷ್ಟು ರಾಸಾಯನಿಕಗಳು ಅದರ ಸಲುವಾಗಿ ಬಂದಿರುವಂತಹ ರಾಸಾಯನಿಕಗಳಿದ್ದಾವೆ, ಇಂತಹ ಒಂದು ರಾಸಾಯನಿಕಗಳನ್ನು ಕೂಡ ಉಪಯೋಗಿಸ್ತೇವೆ ಮನೆಯಲ್ಲಿ. ಕೆಲವು ಕೃಷಿ ಚಟುವಟಿಕೆಗೆ ಅಥವಾ ತರಕಾರಿಗಳ ಕೀಟ ಹತೋಟಿಗೆ ಅಥವಾ ಬೇರೆ ಅಂಶ ಅಥವಾ ಅಲೆಕ್ಟ್ರಿನ್ ಎಂಬ ಅಂಶ ಮುಖ್ಯವಾಗಿ ನಮ್ಮ ಈ ಸೊಳ್ಳೆ ಲಿಕ್ವಿಡೇಟರ್ ದ್ರಾವಣಗಳಲ್ಲಿ ಅಥವಾ ಸೊಳ್ಳೆ ಕಾಯಿಲ್ಗಳಲ್ಲಿ ಕಂಡು ಇದರಿಂದ ಈ ಅಥವಾ ಇನ್ನಿತರ ಕೆಲವು ಕೀಟನಾಶಕಗಳು ನಮ್ಮ ಕೃಷಿ ಚಟುವಟಿಕೆ ಉಪಯೋಗಿಸುವುದು, ವಿವಿಧ ರೀತಿಯ ಕೀಟನಾಶಕಗಳು ಇದು ಎಲ್ಲಿಯಾಗಿ ಪ್ರಾಣಿ ನುಂಗಿದ ಸಂದರ್ಭದಲ್ಲಿ ಅಥವಾ ಆಹಾರ ವಸ್ತುಗಳ ಸಂಪರ್ಕಕ್ಕೆ ಬಂದರೆ, ಪಾತ್ರೆ ಸಾಮಾನುಗಳ ಸಂಪರ್ಕಕ್ಕೆ ಬಂದು ಆಹಾರ ವಸ್ತುಗಳ ಮುಖದಲ್ಲಿ ಹೆಚ್ಚಾಗಿ ಜೊಲ್ಲು ಸುರಿಸುವಂತ ಒಂದು ಸಾಮಾನ್ಯ ಚಿಹ್ನೆ ಕಂಡು ಬರ್ತದೆ ಹೆಚ್ಚಾಗಿ. ಈಗ ಇಲಿ ಪಾಷಾಣಗಳನ್ನು ಕೂಡ ಮೊದಲೇ ಇಲಿಗೆ ತಿನ್ನಲಿಕ್ಕೆ ಇರುವ ವಸ್ತುವನ್ನು ಇಲಿ ತಿಂದಲ್ಲಿ ಯಾವ ರೀತಿ ಇಲಿ ತಕ್ಷಣ ಸಾವನ್ನಪ್ಪುತ್ತದೆ ಅಂತ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಇಲಿ ಪಾಷಾಣಗಳಿರ್ತದೆ. ಇದು ಒಂದು ವೇಳೆ ಸಂಪರ್ಕಕ್ಕೆ ಬಂದಲ್ಲಿ ತೀವ್ರ ಪ್ರಮಾಣ, ಹೌದು ಮೊದಲೇ ಹೇಳಿದಂತೆ ಎಲ್ಲಿಯಾದರೂ ಚರ್ಮದ ಸಂಪರ್ಕದ ಮುಖಾಂತರ ವಿಷ ದೇಹವನ್ನು ಹೊಕ್ಕಿದ್ರೆ ಜಾಸ್ತಿಯಾಗುವ ಸಾಧ್ಯತೆ ಇರ್ತದೆ. ಅಲ್ಲದೆ ಯಾವುದೇ ರೀತಿಯ ಎಣ್ಣೆಗಳನ್ನು ಉಪಯೋಗಿಸಬಾರದು, ಸಸ್ಯಜನಕ ಎಣ್ಣೆಗಳನ್ನು ದೇಹದ ಮೇಲೆ ನಾವು ರವಾನಿಸಬೇಕಾಗ್ತದೆ. ಈಗ ನೋಡ್ರಿ, ಇವಲ್ದೆ ಮತ್ತೆ ನಾವು ಸಾಕಷ್ಟು ರಾಸಾಯನಿಕಗಳನ್ನು ನಮ್ಮ ಮನೆಯೊಳಗೆ ಬಳಸ್ತಾ ಇದ್ದೀವಿ, ನಾವೇನ್ ತಿಳ್ಕೊಂಡಿರ್ತೀವಿ, ಅಂತಹ ರಾಸಾಯನಿಕಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರಬಹುದು ಅಂತೀರಿ? ಹೌದು, ಈಗಿನ ಮನೆಗಳಲ್ಲಿ ಹಲವು ಈ ಆಲ್ಕೋಹಾಲ್ನಿಂದ ವಿಷ ಆಗುವ ಸಾಧ್ಯತೆ ಇರ್ತದೆ. ಇನ್ನಿತರ ಕೆಲವು ಸಂದರ್ಭದಲ್ಲಿ ಆಲ್ಕೋಹಾಲ್ ದೇಹದೊಳಗೆ ಚರ್ಮದ ಮೂಲಕವಾದ್ರೆ ಚರ್ಮವನ್ನು ನೀರಿನಿಂದ ಆದಷ್ಟು ತೊಳಿಬೇಕು. ಇದಲ್ಲದೆ ಕೆಲವು ಅಂಟುಗಳು ಗಮ್ಮುಗಳು ಉಂಟಾಗದಿದ್ರು ಕೂಡ ಮುಖ್ಯವಾಗಿ ಒಂದನ್ನೊಂದು ಹೆಚ್ಚಾಗಿ ಅಂಟಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ಸ್ಟೆಂಟ್ ಗಮ್ಗಳು ಇಂಥದ್ದು ಟ್ಯಾಬ್ಲೆಟ್ಸ್ ಇರ್ತಾವ, ಲಿಕ್ವಿಡ್ಸ್ ಇರ್ತಾವ, ಹೌದು ಮುಖ್ಯವಾಗಿ ಕೆಮ್ಮಿಗೆ ಶೀತ ಅಥವಾ ಜ್ವರ ಚಿಕಿತ್ಸೆ ಇರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದು ಆಹಾರ ತಿನ್ನುತ್ತ ಸರಿಯಾಗಿಲ್ಲ ಅಥವಾ ಜ್ವರ ಇದೆ ಅಂತ ಅಂದುಕೊಂಡು ಜ್ವರ ನಿವಾರಣೆ ಉದಾಹರಣೆ ಪ್ಯಾರಾಸಿಟಮಾಲ್ ಅನ್ನು ಯಾವುದೇ ಸಂದರ್ಭದಲ್ಲಿ ಜ್ವರಕ್ಕಾಗಿ ಅಥವಾ ಅನಾರೋಗ್ಯದಲ್ಲಿ ಬೆಕ್ಕಿಗೆ ನೀಡಿದಲ್ಲಿ ಅದು ತಕ್ಷಣ ವಿಷ ಆಗುವ ಸಂಭವದು. ತೀವ್ರ ಪ್ರಮಾಣದ ರಕ್ತಸ್ರಾವ ಉಂಟು ಮಾಡಿ ದೇಹ ತೀವ್ರ ಬಳಲಿಕೆಯಿಂದ ದೇಹದಲ್ಲಿ ಈ ರಾಸಾಯನಿಕಗಳನ್ನು ಸ್ಪ್ರೇ ಅಥವಾ ಸಿಂಪಡಿಸ್ತಾ ಇರುವಾಗ ಆಕಸ್ಮಿಕವಾಗಿ ಚರ್ಮದ ಮುಖಾಂತರ ದೇಹದೊಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಚರ್ಮದ ಬಂದಾಗ ಆಕಸ್ಮಿಕವಾಗಿ ಅದರ ಮೂಲಕ ಈ ವಿಷ ದೇಹದ ಒಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಆಮೇಲೆ ನಮ್ಮ ರೈತರಿಗೆ ಈ ವಿಷ ಪದಾರ್ಥಗಳು ಸಂಪರ್ಕಕ್ಕೆ ಬರಬಾರದು, ಜಾನುವಾರುಗಳ ಸಂಪರ್ಕಕ್ಕೆ ಬರಬಾರದು, ಮಕ್ಕಳ ಮೊದಲಿಗೆ ಯಾವುದೇ ರೀತಿಯ ರಾಸಾಯನಿಕಗಳು ಪ್ರಾಣಿಗಳ ಅಥವಾ ಮುಖ್ಯವಾಗಿ ಮಕ್ಕಳ ಸಂಪರ್ಕ ಬರದಂತೆ ಸೂಕ್ತ ರೀತಿಯಲ್ಲಿ ಬೇರೆ ಇನ್ನಿತರ ಕೀಟಗಳ ಹತೋಟಿಗೆ ಉಪಯೋಗಿಸುವ ಕೀಟನಾಶಕಗಳನ್ನು ಜಾನುವಾರುಗಳ ಮೈ ಮೇಲೆ ಖಂಡಿತವಾಗಿ ಉಪಯೋಗಿಸಬಾರದು. ಕೆಲವೊಂದು ಸಂದರ್ಭದಲ್ಲಿ ನಿಗದಿಪಡಿಸಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಿಂದ ಬೆರೆಸಿ ಅದು ವಿಷವಾಗುವ ಸಾಧ್ಯತೆ ಅಥವಾ ಮಾಹಿತಿ ಇದ್ದಾಗ ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಪ್ರಥಮ ಚಿಕಿತ್ಸೆಯನ್ನು ಆದಷ್ಟು ಶೀಘ್ರ ಕೊಡಬಹುದು. ಇಲ್ಲಪ್ಪ ಅಂತಂದ್ರೆ ನೇರವಾಗಿ ವೈದ್ಯರು ಮುಖ್ಯವಾಗಿ ದೇಹದ ಒಳಗೆ ವಿಷ ಪ್ರವೇಶಿಸಿ 2-4 ಗಂಟೆ ಒಳಗಾಗಿದ್ರೆ ದೇಹದೊಳಕ್ಕೆ ಪ್ರವೇಶಿಸಿ 2-4 ಗಂಟೆ ಒಳಗೆ ಆದ್ರೆ ಮಾತ್ರ ಈ ವಾಂತಿ ಭರಿಸಲು ಮುಖ್ಯವಾಗಿ ಹೈಡ್ರೋಜನ್ ಹೋಗಿರೋ ಸಾಧ್ಯತೆ ಇರ್ತದೆ. ಯಾವುದೇ ರೀತಿಯ ವಾಂತಿ ಆಗಲಿಲ್ಲವಾದ್ರೆ ಪುನಃ ಈ ದ್ರಾವಣಗಳನ್ನು ಕುಡಿಸಬಾರದು. ಮತ್ತೆ ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಸುಟ್ಟ ಗಾಯಗಳಾಗಿದ್ರೆ ಬಾಯಿಗಳಲ್ಲಿ ಅಥವಾ ಹೊಟ್ಟೆಗಳಲ್ಲಿ ಸುಟ್ಟ ಗಾಯಗಳಾಗಿದ್ದಾಗ ಇಂತಹ ಸಮಸ್ಯೆ ನೀಡಬಹುದು. ಅಥವಾ ಕೆಲವೊಮ್ಮೆ ಹೆಚ್ಚು ತೀವ್ರ ಪ್ರಮಾಣದ ಬೇದಿಯನ್ನು ಉಂಟು ಮಾಡುವ ಔಷಧವನ್ನು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳುವ ಇದರಿಂದಾಗಿ ವಿಷದ ಅಂಶ ದೇಹದಲ್ಲಿರುವುದು ಸ್ವಲ್ಪ ಹೊರಗೋಗಲಿಕ್ಕೆ ಸ್ವಲ್ಪ ಸಹಾಯ ಮಾಡುತ್ತದೆ. ನಂತರ ತಕ್ಷಣವೇ ಇರ್ತದೆ ಇಂತಹ ಒಂದು ಕಿಟ್ ಏನಿರ್ತದಲ್ಲ ನಮ್ಮ ರೈತರಿಗಾಗಿ ಒಂದು ಏನಾದರೂ ಕಿಟ್ ನೀವು ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ? ರೈತರ ತಾವೇ ಒಂದು ಸಣ್ಣ ಕಿಟ್ ಅನ್ನು ಅಭಿವೃದ್ಧಿಪಡಿಸಬಹುದು ಅಥವಾ ಕೆಲವು ರಾಸಾಯನಿಕಗಳನ್ನು ತಮ್ಮ ಕಡೆ ಲಭ್ಯವಿರುವ ಹಾಗೆ ಇಟ್ಟುಕೊಳ್ಳಬಹುದು. ಇನ್ನಿತರ ಕೆಲವು ಸಂದರ್ಭಗಳಲ್ಲಿ ಇದ್ದಿಲು ಅಂತ ಏನ್ ಹೇಳಿದ್ರು ದೊಡ್ಡ ಜಾನುವಾರುಗಳಲ್ಲಿ ಉಪಯೋಗಿಸುವುದು, ಸಸ್ಯಜನಕ ಎಣ್ಣೆಗಳನ್ನು ಮಾತ್ರ ಯಾವುದೇ ಸಂದರ್ಭದಲ್ಲಿ ಉಪಯೋಗಿಸುವುದು ಒಳ್ಳೆಯದಲ್ಲ. ಇದರಿಂದಾಗಿ ವಿಷದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಚಿಕಿತ್ಸೆ ಬಗ್ಗೆ ಆಗಲಿ ಅಥವಾ ಇಂತಹ ಒಂದು ಕಿಟ್ ಬಗ್ಗೆ ಆಗಲಿ ತಮಗೇನಾದರೂ ಮಾಹಿತಿ ಬೇಕು ಅಂತಂದಾಗ ಬೀದರ್ ಪಶು ವೈದ್ಯಕೀಯ ಚಟುವಟಿಕೆಗಳು ಅದರ ಜೊತೆಯಲ್ಲಿ ರೈತರು ತಾವೇ ಮಾಡಬಹುದಾದ ಕೆಲವು ಪ್ರಥಮ ಚಿಕಿತ್ಸೆಗಳು ಇವುಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತವೆ. ಮುಖ್ಯವಾಗಿ ವಿವಿಧ ರೀತಿಯ ದೈನಿಕಗಳಲ್ಲಿ ಪ್ರಕಟಣೆ ಕೂಡ ನೀಡ್ತಾ ಇರ್ತಾರೆ ಆಯಾ ಸಂದರ್ಭಗಳಲ್ಲಿ ಯಾವಾಗ ಈ ತರಬೇತಿ ನಡೀತಾ ಇರ್ತದೆ ಅಂತ ಅತಿಗೆ ಒಳಪಟ್ಟದ್ದಿದೆ. ಈ ಕೃಷಿ ವಿಜ್ಞಾನ ಕೇಂದ್ರದ ನಿರ್ದೇಶಕರನ್ನು ಭೇಟಿಯಾದರೂ ಕೂಡ ಅದಕ್ಕೆ ಸೂಕ್ತ ಮಾಹಿತಿ ಲಭ್ಯವಾಗುವುದು. ದೂರವಾಣಿ ಸಂಖ್ಯೆಯನ್ನು ಅವರನ್ನು ಸಂಪರ್ಕ ಮಾಡಬಹುದು ಯಾರಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ. ಒಳ್ಳೆಯದು ಡಾಕ್ಟರ್ ಸುನಿಲ್ ಚಂದ್ರ. ಪ್ರಜ್ಞವಾಣಿಯಲ್ಲಿ ಇದುವರೆಗೆ ಮನೆಯಲ್ಲಿ ಬಳಸುವ ರಾಸಾಯನಿಕಗಳಿಂದ ಜಾನುವಾರುಗಳ ಮೇಲೆ ಆಗುವ Oh, my God. ರೈತರ ಚಕರು ನುಮಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇಂದಿರಾ ಅವರು ನುವಾಲ್ಗಿಯನ್ನ ಇಷ್ಟಪಟ್ಟು ಬಳಕೆ ಮಾಡಿಕೊಂಡಿದ್ದಾರೆ. ರೇಡಿಯೋದಲ್ಲಿ ಪ್ರಸಾರವಾಗುವ ನೋಡಿದ್ರೆ ನಮಗೂ ಆನಂದ ಅನಿಸ್ತು. ಹೇಳ್ತಾ ಇದ್ರು, ಒಂದ್ ಸಮಯ ಬಳಸೋದು ಕಡಿಮೆ ಆಯ್ತು, ವ್ಯತ್ಯಾಸ ಆಯ್ತು ಅಂದ್ರೆ ಒಂದು ಜಾಗ ಇದೆ, ಎಷ್ಟು ಗಿಡ ಏಲಕ್ಕಿ ಇದೆ, ಕಾಫಿ ಗಿಡಗಳಿದಾವೆ. 600 ಕಾಫಿ ಗಿಡ ಉಂಟು, 360 ಗಿಡ. ಬ್ಯಾರಲ್ ನೀರಿಗೆ ಎಷ್ಟು ನುವಾಲ್ಗಿ ದ್ರಾವಣವನ್ನ ಹಾಕೊಳ್ತೀರಿ? 1 ಲೀಟರ್ ಹಾಕತೀವಿ. ನುವಾಲ್ಗಿನ ಸಿಂಪಡಿಸ್ಕೊಂಡ್ ಬಂದ, ಅದಕ್ಕೋಸ್ಕರ ನಾವು ನೋಡಿ ಸ್ವಲ್ಪ ಜಾಗ ಇದ್ರೂ ನೀವು ಇಷ್ಟಪಟ್ಟು ನುವಾಲ್ಗಿಯನ್ನ ಮತ್ತು ನೀವೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀರಲ್ವಾ? ನಾವೇ ಮಾಡ್ಕೋತೀವಿ, ನಮ್ಮ ಮನೆ ಕೆಲಸ ಇದ್ದಾಗ ನಾವು ಮಾಡ್ಕೋತೀವಿ, ಮತ್ತೆ ಕೂಲಿ ಬರ್ತೀವಿ. ಸಿಂಪಡಣೆ ಮಾಡುವಾಗ ಏನನ್ಸುತ್ತೆ, ಏನಾದ್ರೂ ಅನಾನುಕೂಲ ಅಂತ ಅನ್ಸುತ್ತಾ ಅಥವಾ ಬಹಳ ಖುಷಿಯಾಗಿ ಸಿಂಪಡಣೆ ಮಾಡ್ತೀರಾ? ಹೇಗೆ ಏನ ಸಿಂಪಡಣೆ ಮಾಡೋದ್ರಿಂದ ಕೀಟಗಳು ರೋಗಗಳು ಕಡಿಮೆ ಆಗ್ತಾವ ಅಂತ ಅನ್ಕೊಂಡು ಹೇಳ್ತಿದ್ದೀರಲ್ವಾ? ಕೊಡಗು ಅಲ್ದಲನೆ ಹಾಸನ ಅಲ್ದಲನೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ನುವಾಲ್ಗಿ ದ್ರಾವಣವನ್ನ 284-2676 ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿ ಬಂತು. ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.